ಎರಡನೇದ್ದು ಅಂತಂತಂದ್ರೆ ಸಾಧ್ಯದ ಕಡೆ ಬಸಿಗಾರನ್ನು ಅಳವಡಿಸಿದ್ರ ಮಣ್ಣುಗಳು ಸವಳಾಗೋದಲ್ಲ. ಒಳ್ಳೆಯದು ಡಾಕ್ಟರ್ ಎನ್ ಎಸ್ ಹೆಬ್ಸೂರ್ ಅವರೇ, ತಾವು ಇಲ್ಲಿವರೆಗೆ ಸಮಸ್ಯಾತ್ಮಕ ಮಣ್ಣುಗಳು ಅಂದ್ರೆ ಏನು ಮತ್ತು ಅವುಗಳನ್ನ ಯಾವ ರೀತಿ ಸುಧಾರಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಸ್ಯಾತ್ಮಕ ಮಣ್ಣುಗಳ ಕುರಿತು ಡಾಕ್ಟರ್ ಎನ್ ಎಸ್ ಹೆಬ್ಸೂರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ ಚಲಬಿಡಗಿ. ಈಗ ಕೇಳೋಣ ಧಾರವಾಡದ ಫಕೀರವ್ವ ಉಗರ್ಗೋಳ ಹಾಗೂ ಸಂಗಡಿಗರಿಂದ ಗೌರವರ ಪದಗಳು. ಬಾಳ